ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ದೇವರಾಜು ಅರಸು ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರೂ ಆದ ಡಾ ಎಂ ಚಂದ್ರಪ್ಪ ಅವರ ಸುಪುತ್ರರು ಯುವ ನಾಯಕರು ದೇವರಾಜು ಅರಸು ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೂ ಆದ ಶ್ರೀಯುತ ಎಂ ಸಿ ರಘುನಂದನ್ ಅವರಿಗೆ ಜನ್ಮದಿನಾಚರಣೆಯ ಶುಭಾಶಯಗಳು. ಶುಭ ಕೋರುತ್ತಾರೆ ದೇವರಾಜು ಅರಸು ಶಿಕ್ಷಣ ಸಂಸ್ಥೆ ಚಿತ್ರದುರ್ಗ ಎಂ ಸಿ ರಘುಚಂದನ್ ಅಭಿಮಾನಿ ಬಳಗ ಹಾಗೂ ಬಂಧು ಮಿತ್ರರು. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಬಂಜನಗೊಂಡನಹಳ್ಳಿಯ ಕೃಷಿಕ ಕೆ ಜಯಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ಹೊಳಲ್ಕೆರೆ ತಾಲೂಕು ಬಂಜನಗೊಂಡನಹಳ್ಳಿಯ ಕೆ ಜಯಪ್ಪ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಅಡಿಕೆ ಕೃಷಿಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜಯಪ್ಪ ಅವರೇ. ನಮಸ್ತೆ ಜಯಪ್ಪ ಅವರೇ. ಹೇಳಿ, ಈಗ ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸುಮಾರು ಒಂದು 30 ವರ್ಷದಿಂದಲೂ ನಾವು ಕೃಷಿಯಲ್ಲೇ ತುಲನಾರಾಗಿದ್ದೇವೆ. ಅಡಿಕೆ ಗಡಿಗಾಲಿ ನಮ್ಮ ಒಂದು 20-25 ವರ್ಷದಿಂದ ಬೆಳೆ ಇದೆ. ಸುಮಾರು ಒಂದು 10-12 ಎಕರೆ ತೋಟ ಇದೆ. ಅಡಿಕೆ ಗೋಟ್ ತಂದು ಸಸಿ ಮಾಡಿದ್ವಿ ಅಂತ ಹೇಳಿದ್ರಾ? ಹೌದು. ಅಡಿಕೆ ಗೋಟ್ ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರಾ, ಎಲ್ಲಿ ತಗೊಂಬಂದಿರಾ? ಈಗ ಮೊದಲು 30-40 ವರ್ಷ ಇದ್ದಕ್ಕಂತ ತೋಟಗಳಿರ್ತವೆ. ತೋಟದಲ್ಲಿ ನಾವು ಬೀಜ ಅಂತೇಳಿ ಅವನ್ನ ನಾವು ಬೀಜವಾಗಿ ಅವನ್ನ ಬಿಟ್ಕೊಂಡಿರ್ತಾರೆ ರೈತರು. ಆಯ್ಕೆ ಮಾಡ್ಕೊಂಡು ನಾವು ಅದನ್ನ ಗೋಟ ಇದಕ್ಕೆ ಹಾಕ್ತಿವಿ. ಅವು ಹೊಡೆದಂತ ಸಂದರ್ಭದಲ್ಲಿ ಮತ್ತೆ ಅದನ್ನ ಪಾಕೆಟ್ ತಗೊಂಬಂದು ಪಾಕೆಟ್ಗೆ ನಾವು ನಾಟಿ ಮಾಡಿಸ್ತೀವಿ. ಮತ್ತೆ ಮಳೆಗಾಲದಲ್ಲಿ ಅಥವಾ ಡ್ರಿಪ್ ಮಾಡ್ಕೊಂಡು ಅವನ್ನ ನಾಟಿ ಮಾಡ್ತೀವಿ. ಈಗ ಹಳೆ ಮರದ ಗೋಟನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ? ಮುಂದೆ ಫಸಲಿಗೆ ಎಡವಟ್ ಆಗುತ್ತೆ ಹಳೆ ಮರದ್ದಾದ್ರೆ, ಆಮೇಲೆ ಒಡಕ ಬರುತ್ತೆ, ಆಮೇಲೆ ಇಳುವರಿ ಬರಲ್ಲ. ಇವೆಲ್ಲ ಕಾರಣದಿಂದ ಒಳ್ಳೆ ಗೋಟು ಒಳ್ಳೆ ಫಸಲು ಬಿಡುವಂತ ಗಿಡನ ನೋಡಿಕೊಂಡು ನಾವು ಆಯ್ಕೆ ಮಾಡ್ಕೊಂತೀವಿ. ಅದರಲ್ಲಿ ಗೋಟ ಆರಿಸ್ಕೊಳ್ತೀರಾ? ಆರಿಸ್ಕೊಂತೀವಿ. ಗೋಟು ತಂದು ಸಸಿ ಅಂತಂದ್ರೆ ಯಾವ ರೀತಿ ಮಾಡಿಕೊಂಡ್ರೆ? ಅವನ್ನ ಫಸ್ಟ್ ನಾವು ಇದರಲ್ಲಿ ಮಳಲಲ್ಲಿ ಸಗಣಿಯಲ್ಲಿ ಹಾಕ್ತಿವಿ. ಅವನ್ ಗೋಟವು ಒಂದು 3-4 ತಿಂಗಳಿಗೆ ಹೊಡೆದಿದ್ದಾವ. ಅವು ಹೊಡೆದಂತ ಸಂದರ್ಭದಲ್ಲಿ ಪ್ಯಾಕೆಟ್ ಅಂತ ಬರ್ತವೆ, 1 ಕೆಜಿ ಪ್ಯಾಕೆಟ್, 2 ಕೆಜಿ ಪ್ಯಾಕೆಟ್ ಅಂತ ಬರ್ತವೆ. ಮಣ್ಣು ಸಪರೇಟ್ ಆಗಿ ಎರಿಸ್ಕೊಂಡ್ಬಿಟ್ಟು ಆ ಪ್ಯಾಕೆಟ್ ತುಂಬಿ ಆ ಪ್ಯಾಕೆಟ್ ನಾಟಿ ಮಾಡ್ತೀವಿ ಪ್ಯಾಕೆಟ್ಗೆ ಸಸಿಯ. ಈಗ ಮಣ್ಣು ಅಂತಂದ್ರೆ ಪ್ಯಾಕೆಟ್ಗೆ ಯಾವ ಮಣ್ಣು ತುಂಬತ್ತೀರ? ಕೆರೆ ಮಣ್ಣು ಅಥವಾ ಇನ್ನೊಂದು ಯಾವಾದ್ರೂ ತಗೊಂಬಂದು ನಾವು ತುಂಬುತ್ತೀವಿ ಅದು ಪ್ಯಾಕೆಟ್ಗೆ. ಎಷ್ಟು ವರ್ಷ ತನಕ ಅದರಲ್ಲಿ ಪ್ಯಾಕೆಟ್ ನಲ್ಲಿ ಬೆಳೆಸಿ ಪುನಃ ಮತ್ತೆ ಮುಖ್ಯ ಭೂಮಿಗೆ ನಾಟಿ ಮಾಡಿದಿರ? ಪ್ಯಾಕೆಟ್ ನಲ್ಲಿ ಒಂದು ಸುಮಾರು 1 ವರ್ಷ ಇಡ್ತೀವಿ. ಅದರಲ್ಲಿ ವರ್ಷದ ಸಸಿ ಆದ್ಮೇಲೆ ಮತ್ತೆ ಅದು ಭೂಮಿಗೆ ತಗೊಂಡೋಗಿ ನಾವು ಉಳುಮೆ ಮಾಡ್ಕೊಂಡ್ಬಿಟ್ಟು ಅದನ್ನ 8-8 ದಾಯ ಮಾಡ್ಕೊಂಡ್ಬಿಟ್ಟು ಡ್ರಿಪ್ ಮಾಡ್ಕೊಂಡು ಸಸಿ ನಾಟಿ ಮಾಡ್ತೀವಿ. ಈಗ ನಾಟಿಗಿನ ಮುಂಚಿತವಾಗಿ ಭೂಮಿಗೆಲ್ಲ ಯಾವ ರೀತಿ ಫಲವತ್ತತೆ ಮಾಡಿದ್ರ? ಮಾಗಿ ಹೊಡಿತೀವಿ, ಆಮೇಲೆ ಮಣ್ಣೇರಿಸಿ ಕೆರೆ ಮಣ್ಣ, ಆಮೇಲೆ ಅದನ್ನೆಲ್ಲ ಫಲವತ್ತತೆ ಮಾಡ್ಕೊಂಡು ಆಮೇಲೆ 4 ವರ್ಷ ತಕ್ಕಂತ ಅದಕ್ಕೇನು ಹಾಕೋದಿಲ್ಲ. ಒಳಗೆ ಏನ್ ತರಕಾರಿ ಅಥವಾ ಮೆಕ್ಕೆಜೋಳ ಬೆಳಿಬೇಕಾದ್ರೆ ಅದನ್ನ ಗವರ್ಮೆಂಟ್ ಗೊಬ್ಬರ ಅದ್ರ ಜೊತೆ ಬಿತ್ತುತ್ತೀವಿ, ಅದೇ ಫಲದಾಯಕವಾಗಿ ಇರುತ್ತೆ. 4-5 ವರ್ಷಕ್ಕೆ ಅದು ಫಸಲು ಕೊಡಕ್ ಸ್ಟಾರ್ಟ್ ಆಗುತ್ತಾ. ಸ್ಟಾರ್ಟ್ ಆದ್ಮೇಲೆ ಕೊಟ್ಟಿಗೆ ಗೊಬ್ಬರ ನಾವು ಏರ್ಕೊಂಡು ಅದಕ್ಕೆ ನಮಗೆ ಒಳ್ಳೆ ಫಸಲು ಸ್ಟಾರ್ಟ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನಾವು 4-5 ವರ್ಷಕ್ಕೆ ಗಿಡಕ್ಕೆ ಗುಣಸುತ್ತ ಮಾಡ್ಬಿಟ್ಟು ಗೊಬ್ಬರ ಹಾಕ್ತೀವಿ. ಈಗ ಪ್ರಾರಂಭದಲ್ಲಿ ಗಿಡ ನಾಟಿ ಮಾಡಬೇಕಾದ್ರೆ ಗೊಬ್ಬರ ಕೊಡಲಿಲ್ಲ ನೀವು? ತಳಗೊಬ್ಬರವಾಗಿ ಏನಾದರೂ? ಏನು ಕೊಡಲ್ಲ, ನಮ್ಮ ಭೂಮಿ ಬಹಳ ಹದವಾಗಿರುತ್ತೆ, ನಮ್ದೇ ಒಂದು ಫಲವಂತವಾಗಿರೋ ಭೂಮಿ ಇದ್ರಿಂದ ನಾವೇನು ಕೊಡೋದಿಲ್ಲ. ಜೈನ ಅವರೇ, ಈ ಒಂದು ಅಡಿಕೆ ಬೆಳೆ ಉತ್ತಮವಾಗಿ ಬರಬೇಕು ಅಂತಂದ್ರೆ ಯಾವ ಮಣ್ಣು ಉತ್ತಮ ಅಂತ ಹೇಳ್ತೀರಾ? ಎರೆ ಮಣ್ಣು, ಕೆಂಪು ಮಣ್ಣು, ಇದು ಬಹಳ ಉತ್ತಮವಾಗಿ ನಮ್ಗೆ ಲಾಭಾಂಶ ಇರುತ್ತೆ. ಈಗ ಪ್ರಾರಂಭದಲ್ಲಿ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ರ ನೀವು? ಬೋರ್ ನೀರ್ ಮುಖಾಂತರ ಡ್ರಿಪ್ ಮುಖಾಂತರ ಹಾಯಿಸ್ತೀವಿ. ಈಗ ಆಯ್ ನೀರ್ ಬಿಡುವಂತದ್ದು ಇದು ಮಾಡ್ಲಿಲ್ಲ? ಈಗಿಲ್ಲ, ಈಗೆಲ್ಲ ಡ್ರಿಪ್ ನಿಂದಲೇ ಅದು ತನವಾಗಿ ಅನಿಯನೇನೇನೆ ಉಳ್ಕೊಂಡಾಗ ಅದು ಭೂಮಿ ಅಳ್ಳುತ್ತೆ, ಚೆನ್ನಾಗಿ ಫಲ ಕೊಡುತ್ತೆ, ಮುಂದೆ ಗಿಡನು ಜಲ್ದಿ ಆರ್ಲು ಬರಲ್ಲ ಭೂಮಿ, ಹಂಗಾಗಿದಿರುತ್ತೆ. ಈಗ ನೀರ್ ಏನ್ ಮಾಡ್ಬೇಕು, ನಾವು ಕಟ್ಟಕ್ಕೆ ಹೋದ್ಬಿಟ್ರೆ ನೀರ್ ಹರಿದೋಗ್ಬಿಡುತ್ತೆ, 1 ಇಂಚು ನೀರ್ ಕೆಳಕಿಳಿಯಲ್ಲ. ಹಂಗಾಗ್ಬಿಟ್ಟು ಡ್ರಿಪ್ ಈಗ ಬಂದ್ರದ್ರಿಂದ ನಮ್ಗೆ ಬಹಳ ಕ್ಲೀನ್ ಆಗಿ ನೀರು ಅಲ್ಲೇ ಹೋಗೋದ್ರಿಂದ ಭೂಮಿ ತನುವಾಗುತ್ತೆ, ಆಮೇಲೆ ಅಳ್ಳುತ್ತೆ ಭೂಮಿ, ಹಂಗಾಗ್ಬಿಟ್ಟು ಜಲ್ದಿ ಆರ್ಲು ಬರಲ್ಲ. ಈಗ ಪ್ರಾರಂಭದಲ್ಲಿ ಈಗ ಅಡಿಕೆ ಹಾಕಿದಂತವರು ಪ್ರತಿಯೊಬ್ಬ ಕೃಷಿಕರು ಈಗ ಬಾಳೆ ಹಾಕಂತದ್ದು ಇದೆಲ್ಲ ಮಾಡ್ತಾರೆ, ಗಿಡ ಒಂದ್ ಸ್ವಲ್ಪ ಬೇಗ ನೆರಳಿಗಿರ್ಲಿ ಚೆನ್ನಾಗೆ ಸಮಸ್ಯೆ ಬರಲ್ಲ ಅಂತೇಳಿ ಈಗ ಅಡಿಕೆ ಗಿಡಕ್ಕೆ ಗೊಳೆ ರೋಗ ಅಂತ ಬರುತ್ತೆ. ಆ ಸಂದರ್ಭ ರೈತರು ಏನ್ ಮಾಡ್ತಾರೆ ಅಂತಂದ್ರೆ 2 ವರ್ಷ ಗಿಡ ಆದ್ಮೇಲೆ ಅದು ಸೆಂಟ್ರಿಗೆ ದಾಯಿಕೆ ಬಾಳೆ ಹಾಕ್ಬಿಟ್ಟು ಯಾರು ರೋಗನು ಬರೋದಿಲ್ಲ, ಅದು 2 ವರ್ಷ ನಮಗೆ ಫಲ ಕೊಡುತ್ತೆ ಬಾಳೆ. ಈಗ ನೀವು ಪ್ರಾರಂಭದಲ್ಲಿ ಬಾಳೆ ಬೆಳೆದ್ರೆ? ಬಾಳೆ ಬೆಳೆದ್ವಿ. ಹೆಂಗ್ ಬಂತು ಏಲಕ್ಕಿ ಬೆಳೆ? ನಮಗೆಲ್ಲ ಒಂದು 16-18 ಕೆಜಿ ತಕ್ಕ ನಮ್ಗೆ ಬಾಳೆ ನಮಗೆ ಚೆನ್ನಾಗ್ ಬಂತು. ಸ್ಟಾರ್ಟಿಂಗ್ ಒಂದು 1 ವರ್ಷ ಬಿಟ್ವಿ, 7ನೇ ವರ್ಷಕ್ಕೆ ಬಾಳೆ ಹಾಕಿದ್ವಿ. ಸುಮಾರು ನಮಗೆ ಒಂದು 3-4 ಲಕ್ಷ ನಮ್ಗೆ ಆದಾಯ ಸಿಕ್ತು 2 ಎಕರೆಗೆ. ಈಗ ಒಳ್ಳೆಯ ಒಂದು ಆದಾಯ ತಗೊಂಡ್ರಲ್ಲ ನೀವು ಬಾಳೆ ಬೆಳೆಯಲ್ಲಿ, ಯಾವ ರೀತಿ ಬಾಳೆ ಕೃಷಿ ಮಾಡಿದ್ರ? ಅದು ಸಮೇತ ಬಾಳೆ ಸಸಿ ತಗೊಂಬಂದ್ವಿ, ಪಾಕೆಟ್ ಸಸಿ. ಆ ಸಸಿ ತಗೊಂಬಂದು ಅವನ್ನ ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ಮೇಲೆ ಅವಕ್ಕೆ 3 ತಿಂಗಳಿಗೆ 6 ತಿಂಗಳಿಗೆ ಅವಕ್ಕೆ ಔಷಧಿ ಸಿಂಪಡಿಸಬೇಕಾಗುತ್ತೆ ರೋಗ ಬರದಂಗೆ. ಆಮೇಲೆ ಗೊಬ್ಬರ ಹಾಕ್ಬೇಕು. ಆಮೇಲೆ ಉಸಿ ಹೊಡೆಯುವಂತ ಸಂದರ್ಭದಲ್ಲಿ ಆ ಗಾಳಿ ಮಳೆಗೆ ಬೀಳ್ಬಾರ್ದು ಅಂತೇಳಿ ಆಧಾರ ಕೊಡ್ತೀವಿ. ಅವಾಗ ಯಾವ್ದು ನಾಶ ಆಗೋದಿಲ್ಲ, ನಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈಗೆಲ್ಲ ಸಾಕಷ್ಟು ರಾಸಾಯನಿಕ ಗೊಬ್ಬರ ಕೊಟ್ಟು ಬೆಳೆದ್ರ ಅಥವಾ ಏನು ಸಾವಯವ ಕೃಷಿಯಲ್ಲೇ ಬೆಳೆದ್ರ ಬಾಳೆಯನ್ನ? ಕೊಟ್ಟಿವಿ. ಅದು ಸ್ವಲ್ಪ ಕೊಡದಲ್ಲಿ ಇವತ್ತು ಯಾವ್ದು ಬೆಳೆಯಕ್ಕಾಗಲ್ಲ. ಇವತ್ ಬೇಕೇ ಬೇಕದು. ಅದು ಹೆಂಗ ನಮ್ಮ ಊಟಕ್ಕೆ ನೆಂಚ್ಗ ಈ ಟೈಪ್ ಗವರ್ಮೆಂಟ್ ಗೊಬ್ಬರ ಬೇಕೇ ಬೇಕಾಗುತ್ತೆ. ನೀವು ಬಾಳೆ ಬೆಳೆದಂತ ಸಂದರ್ಭದಲ್ಲಿ ಅಂದ್ರೆ ಏನ್ ರೇಟ್ ಕೊಟ್ರೆ? 16-18 ರೂಪಾಯಿ ರೇಟ್ ಇತ್ತು, ಕಡಿಮೆ ಇತ್ತು ಸುಮಾರು. ಈಗ ಒಂದು 5 ವರ್ಷ ಕೆಳಗೆ ಈಗ ಎಲ್ಲ 30-40 ರೂಪಾಯಿ ರೇಟ್ ಇದೆ. ಮತ್ತೆ ಪ್ರಯತ್ನ ಮಾಡ್ಲಿಲ್ಲ ನೀವು ಬಾಳೆ ಬೆಳಿಬೇಕಂತೇಳಿ? ಅಡಿಕೆ ಗಿಡ ದೊಡ್ಡ ಮರಗಳಾದಾಗ ಅದ್ ಬಾಳೆ ಬರೋದು ಬಹಳ ಕಡಿಮೆ ಸಾಲೆ ಆಗುತ್ತೆ. ಗರೆ ಬೀಳ್ತಿರ್ತವೆ, ಮೊಟ್ಟೆ ಬೀಳ್ತಿರ್ತವೆ. ಈಗ ಬೇರೆ ಭೂಮಿ ಬೆಳೆಯಕ್ಕೆ? ಬೇರೆ ಭೂಮಿ ಬೆಳಿಬಹುದು, ಬೆಳಿಗ್ಗೆ ಅಂತ ಅಂದ್ರಲ್ಲ ಚೆನ್ನಾಗ್ ಬರುತ್ತೆ ಬಾಳೆ. ನಿಮ್ಗೆ ಇರೋಂತ 10 ಎಕರೆಗೂ ಅಡಿಕೆ ಮಾಡಿಬಿಟ್ಟಿದ್ದೀರಾ? ಪ್ರೆಸೆಂಟ್ 10 ಎಕರೆಗೆ ಇದೆ. ಯಾಕನ್ಸ್ತು ನಿಮ್ಗೆ ಇರೋ ಭೂಮಿಗೆಲ್ಲ ನಾವು ಅಡಿಕೆನೆ ಬೆಳಿಬೇಕಂತ? ಇವತ್ತು 10 ಎಕರೆ ಜ್ವಾಳ ಬೆಳೆಯೋದಕ್ಕಿಂತ 1 ಎಕರೆ ಅಡಿಕೆ ಗಿಡ ಹಾಕಿದ್ರೆ ಅಷ್ಟೇ ನಮಗೆ ಲಾಭದಾಯಕ ಸಿಗುತ್ತಲ್ಲ ಇವತ್ತು. ಹಂಗಾಗಿ ಅಡಿಕೆನೆ ಇವತ್ತು ಮೇಜರ್ ಬೆಳೆ ಆಗಿರುತ್ತೆ. ಈಗ ಎಲ್ಲೋ ಒಂದ್ ಕಡೆ ಈಗ ಕಳೆದ ಒಂದು ದಿನಗಳನ್ನ ನಾವು ನೆನೆಸಿಕೊಂಡಾಗ ನೀರಿಂದು ಸಾಕಷ್ಟು ಅಭಾವ ಆಯ್ತಲ್ವಾ? ಅಂತ ಸಂದರ್ಭದಲ್ಲಿ ನೀರಿಲ್ಲದೆ ಎಷ್ಟೋ ತೋಟಗಳು ಒಣಗೋಗ್ಬಿಟ್ಟು, ಅವಾಗ ಏನ್ ಅನ್ಸುತ್ತೆ ನಿಮಗೆ? ಅವಾಗ ಈ ತೋಟನೇ ಬೇಡ ಅನ್ನೋ ಪರಿಸ್ಥಿತಿ ಆಯ್ತು. ಆಮೇಲೆ ಬಂದಂತ ಬೆಳೆನೆಲ್ಲ ಸಮೇತ ಮನೆಗಳ ಇನ್ನ ಹಣನೆಲ್ಲ ಹಾಕಿ ಮತ್ತೆ ಬೇರೆ ಕಡೆ ಸಾಲ ತಗೊಂಬಂದು ಬೇರೆ ಕಡೆಯಿಂದ ನೀರ್ ತಗೊಂಬಂದು ಟ್ಯಾಂಕರ್ನಾಗೆ ನೀರಿನಾಗೆ ಉಳಿಸಂತ ವ್ಯಕ್ತಿಗಳು ಉಳಿಸಿದಾರೆ. ಇಲ್ದಂತರ ಪಾಪ ತೋಟನೆಲ್ಲ ನಾಶ ಮಾಡ್ಕೊಂಡಾರೆ. ಈಗ ಎಲ್ಲ ಒಂದ್ ಕಡೆ 1-5 ಎಕರೆ ಅಡಿಕೆ ಮಾಡ್ಬೇಕು, 5 ಎಕರೆ ಬೇರೆ ತೋಟಗಾರಿಕೆ ಬೆಳೆ ಬೆಳಿಬೇಕು ಅಂತ ಅನಿಸ್ತಿಲ್ಲ ನಿಮಗೆ? ಈಗ ಮೇಜರ್ ಅದೇ ಇರೋದ್ರ ನಮ್ಮ ಭಾಗದಲ್ಲಿ, ನಮ್ಗೆ ಇನ್ನೇನು ಅದೇ ಅಡಿಕೆನೆ ಮೇಜರ್ ಆಗಿದೆ. ಈಗ ಸುತ್ತಲೂ ಏನಾದ್ರೂ ಬೌಂಡ್ರಿಗೆ ಈಗ ತೆಂಗು ಹಾಕುವಂತದ್ದು, ಅರಣ್ಯ ಗಿಡಗಳನ್ನ ಹಾಕುವಂತದ್ದು ಇದನ್ನೆಲ್ಲ ಮಾಡಿದ್ರೆ? ತ್ಯಾಗದ ಗಿಡ ಇದಾವೆ, ತೆಂಗಿನ ಗಿಡ ಇದಾವೆ ಸುತ್ತುವ, ಅಡಿಕೆ ಗಿಡ ನೆರಳಾಗಿರ್ಲಿ ಅಂತೇಳಿ. ಈಗ ತ್ಯಾಗದ ಗಿಡ ಏನ್ ಮಾಡ್ತಾರೆ, ಅಡಿಕೆ ಗಿಡ ನಡುವೆ ಹಾಕಿರೆ ಅವು ನೀರ್ ಬಹಳ ಎಳಿತದ ಅಂತ ಹೇಳ್ತಾರೆ ಒಂದು. ಆಮೇಲೆ ಅಡಿಕೆ ಬಿಡುತ್ತಲ್ಲ, ಆ ಬಿಡಂತ ಸಂದರ್ಭದಲ್ಲಿ ಅಳಿಲೆಗಳು ಇಲೆಗಳು ಕಾಟಾಗಿ ಬಹಳ ಉದುರಿಸ್ತವ ಅವನ್ನ. ಆ ಒಂದ್ ಇದಕ್ಕಾಗಿ ಸ್ವಾಲೆ ಆಗ್ಬಾರ್ದು ಅಂತೇಳಿ ಅವನ್ನು ತೆಗಿಯಕ್ಕೆ ರೈತರು ಇದ್ ಮಾಡ್ತಾರೆ ಅಷ್ಟೇ. ಅಲ್ಲ, ಎಲ್ಲೋ ಒಂದ್ ಕಡೆ ಈಗ ತೆಂಗು ರೇಟ್ ಆಗಿದೆಯಲ್ವಾ, ಒಂದ್ ಕಾಯಿ ತಗೊಳ್ಬೇಕಂತಂದ್ರೆ ಎಷ್ಟು ರೇಟ್ ಇದೆಯಲ್ವಾ? 50 ರೂಪಾಯಿ ಇದೆ, ಅವತ್ತು 10 ರೂಪಾಯಿ ಕೇಳಿರೋದಿಲ್ಲ. ಹಂಗಾಗಿ 3-4 ಸಲ ತಕ್ಕ ಅದು ಫಸಲು ಕೊಡೋದಿಲ್ಲ ಅಡಿಕೆಗೆ, ಅದು ಸ್ವಾಲೆ ಆಗಿ ಬೆಳೆದ್ಬಿಡ್ತಲ್ಲ. ಈಗ ಮುಂದೆ ಒಂದಲ್ಲ ಒಂದಿನ ಅಡಿಕೆನ ಏರುಪೇರು ಆಗ್ಬೋದು ರೇಟು. ನನಗೆ ಇವತ್ತು 54 ವರ್ಷ ಐತೆ, ನಾನು 10-15 ವರ್ಷದಿಂದಲೂ ಇದನ್ನೇ ಹೇಳ್ಕೊಂಬಂದ್ರೆ ಅದು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ. ಈಗ ಜಾಸ್ತಿ ಹಾಕಿ ಅಂತ ಹೋಗ್ತಾರೆ ರೈತರು, ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಅಡಿಕೆ ಬೆಳೆ 20 ವರ್ಷದ ಬೆಳೆ ಅಂತ ಹೇಳಿದ್ರ, ಈಗ ಪ್ರಾರಂಭದಿಂದ ಏನೇನು ಗೊಬ್ಬರಗಳನ್ನ ಕೊಟ್ಟು ಉತ್ತಮವಾಗಿ ಬೆಳೆಸಿಕೊಂತ ಬಂದಿರ? ಈಗ ಸುಮಾರು ಒಂದು 10-15 ವರ್ಷ ಕೆಳಗೆ ಕೊಟ್ಟಿಗೆ ಗೊಬ್ಬರನೇ ಹಾಕ್ತಿದ್ದು, ದನಿ ಗೊಬ್ಬರನೇ. ಇತ್ತೀಚೆಗೆ ಗೊಬ್ಬರಗಳು ರೇಟ್ ಆಗಿರೋದ್ರಿಂದ ಹಂಗಾಗ್ಬಿಟ್ಟು ಏನಂದ್ರೆ ಈಗ ಸಿಗೋದು ಇಲ್ಲ, ದನ ಸಾಕೋದು ಇವೆಲ್ಲ ಗೊಬ್ಬರಗಳು ಸಿಗೋದು ಬಹಳ ಕೆರಿಸಿಟ್ಟಿದೆ. ಹಂಗಾಗಿ ನಾವೇ ಮಾಡ್ತಾ ಇದ್ವಿ ಅಂದ್ರೆ, ಈಗ ಕುರಿ ಗೊಬ್ಬರ ಅಂತೇಳಿ ಚೀಲು ಪಾಕೆಟ್ ಬರ್ತದವೆ, ಆ ಪಾಕೆಟ್ ತಗೊಂಬಂದು ನಾವೇನು ಸುತ್ತಲೂ ಉಣಿ ಮಾಡಿ ಹಾಕ್ಸ್ಬಿಟ್ಟು ಅದಕ್ಕೆಲ್ಲ ಗೊರೆ ತುಂಬಿ ಅದ್ರ ಮೇಲೆ ಮುಚ್ಚಿಸ್ತೀವಿ. ಯಾಕೆ ಆ ತರ ಮಾಡ್ತೀರ? ಗರಿ ಮೇಲೆ ಹಾಕುವಂಥದ್ದು, ಮಣ್ಣು ಹಾಕುವಂಥದ್ದು ಯಾಕೆ ಮಾಡ್ತೀರ? ಅದು ತನುವಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಕೊಳಿತತ್ತಲ್ಲ, ಇದು ಗೊರೆನು ಇರ್ತವೆ, ಬಿಸಿಲಿ ಒಣಗಾಡಬಾರ್ದು ಅಂತ ಹೇಳಿ ಜಲ್ದಿ ಆರ್ಲು ಬರಲ್ಲ ಅಂತ ಬೇಯಿಸಿ ಕೆಟ್ಟ. ಈಗ ನಿಮ್ಮ ಒಂದು ಅಡಿಕೆ ಬೆಳೆಯಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಈಗ ರೌಂಡ್ ಅಪ್ ಅಂತ ಔಷಧಿ ಬಂದತೆ, ವರ್ಷಕ್ಕೆ 3 ಪಟ್ಟು ಸಿಂಪಡಣೆ ಮಾಡ್ತೀವಿ, ಅದು ಹೋಗುತ್ತೆ. ಅದ್ರ ಮೇಲೆ ವರ್ಷಕ್ಕೆ 2 ಪಟ್ಟು ಬಾಂಡ್ಲಿ ಹೊಡಿತೀವಿ, ಗೊರೆ ಇನ್ನೊಂದು ಮತ್ತೊಂದು ಸೆತ್ತೆಲ್ಲ ಕಟ್ಟಾಗುತ್ತೆ. ಅಷ್ಟೇ ತೋಟದಲ್ಲಿ ಕೆಲಸ. ಈಗ ಕಳೆನಾಶಕ ಸಿಂಪಡಣೆ ಮಾಡುವ ಬದಲು ಅಂದ್ರೆ ಉಳುಮೆ ಮಾಡಿ ಕಳೆಗಳನ್ನ ತೆಗಿಬೋದಲ್ವಾ? ಈಗ ಬಾಂಡ್ಲಿ ಹೊಡೆದ್ರು ಸಮೇತ ಬೇರ್ ಕಟ್ ಆಗ್ತಾವ ಅಂತ ಹೇಳ್ತಾರೆ. ಮತ್ತೆ ಅನಿವಾರ್ಯತೆ ರೈತರುಗಳಿಗೆ ತೋಟ ಸ್ವಚ್ಛ ಇರ್ಬೇಕಂದ್ರೆ ಏನಾದ್ರು ಒಂದು ಮಾಡ್ಲೇಬೇಕಾಗುತ್ತೆ. ಈಗ ಅಡಿಕೆ ಬೇರ್ ಕಟ್ ಆದ್ರೆ ಹೊಸದಾಗಿ ಹೊಸ ಬೇರುಗಳು ಬರ್ತವೆ ಒಂದು. ಈಗ ಸಾಕಷ್ಟು ನೀವು ಕಳೆನಾಶಕ ಹೊಡೆಯೋದ್ರಿಂದ ಭೂಮಿಯ ಒಂದು ಗುಣಮಟ್ಟನೇ ಹಾಳಾಗುತ್ತೆ, ಭೂಮಿಯಲ್ಲಿ ಯಾವುದೇ ಸಾರಾಂಶನೇ ಇರಲ್ಲ, ಆ ತರ ಆಗುವಂತ ಒಂದು ಸಂದರ್ಭ ಇರುತ್ತೆ. ಇದನ್ನೆಲ್ಲ ಗಮನಿಸಿದಾಗ ನಮಗೆ ಕಳೆನಾಶಕದಿಂದ ದೂರ ಇರಬೇಕು ಅಂತ ಅನಿಸಲ್ಲ ನಿಮಗೆ? ಕಳೆನಾಶಕ ಹೊಡೆದ್ರೆ ಹಿಡ್ಗಲ್ ಬಂಡಿ ರೋಗ ಬೀಳ್ತಾವೆ ಅಂತ ಹೇಳ್ತಾರೆ. ಸುಮಾರು ವರ್ಷಕ್ಕೆ ಒಂದು 100 ಗಿಡ ಲೆವೆಲ್ ತೆಗಿತಾ ಇದ್ದೀನಿ. ಈಗ ಬಾಣಲಿ ಹೊಡೆದ್ರು ಬೇರ್ ಕಟ್ ಆಗ್ತವೆ, ಅದರಿಂದಲೂ ಹಂಗಾಗ್ತದಂತ ಹೇಳ್ತಾರೆ. ಈಗ ಔಷಧಿ ಹೊಡೆದ್ರು ಹಂಗಾಗತ್ತ ಅಂತ ಹೇಳ್ತಾರೆ. ರೈತರಿಗೆ ಏನ್ ಮಾಡ್ಬೇಕು ಅನ್ನೋದೇ ಪರಿಹಾರವಾಗಿಲ್ಲ. ಈಗ ರೈತ ಏನ್ ತಿಳ್ಕೊಂಡ್ಬಿಡಿದ್ರೆ ಅನಿವಾರ್ಯತೆ ನ್ಯಾಚುರಲ್ ಆಗಿ ಓದೇ ಹೋಗ್ತವೆ, ಅವ್ನ ಓದೋ ತೆಗಿಬೇಕು, ಇವನ್ ವಸ್ತ ಇಡಬೇಕು, ಅದೇ ಪರಿಹಾರ ಅಂತ ಹೇಳಿ ರೈತರು ಬೋಧ್ಯೋಗ ತಿಕ್ಕೊಂಡ್ಬಿಡಿದ್ದಾರೆ. ನಮ್ಮ ಪದ್ಧತಿ ಏನೈತೆ ಅದನ್ನ ಮಾಡ್ಕೊಂಡು ಮುಂದುವರಿಸಬೇಕು. ಈಗ ಅಡಿಕೆ ಗಿಡದಲ್ಲಿ ಸಾಮಾನ್ಯವಾಗಿ ರೋಗಗಳು ಅಂತಂದ್ರೆ ಯಾವ ಹಂತದಲ್ಲಿ ಯಾವ್ಯಾವ ರೋಗಗಳು ಬರ್ತಾವಂತ ಹೇಳ್ತೀರಾ? ಕೊಳೆ ರೋಗ ಒಂದು 4-5 ವರ್ಷಕ್ಕೆ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ರೈತರು ಕೆಲವು ಬಾಳೆ ಹಾಕ್ತಾರೆ, ಆಮೇಲೆ ಬೇರೆ ಬೇರೆ ಫಸಲುಗಳು ಹಾಕ್ತಾರೆ, ಆಮೇಲೆ ಸುಳಿಗೆ ಔಷಧಿ ಹೊಡಿಸ್ತಾರೆ. ಆ ಡಾಕ್ಟರ್ ಸಹಲ್ಲ ಅಂತಂದ್ ಹಾಕ್ತಾರೆ, ಇನ್ನೊಂದ್ ತಂದ್ ಹಾಕ್ತಾರೆ, ಏನು ಬೇರೆಂಡಿ ತಂದ್ ಹಾಕ್ತಾರೆ, ಪ್ರತಿ ಒಂದ್ ತಂದ್ ಹಾಕಿರುವ ಅದು ಕಂಟ್ರೋಲ್ ಆಗೋದಿಲ್ಲ. ಕೊನೆಗೆ ರೈತರು ಸೋತು ಸಾಕಾಗಿ ಇದು ಅನಿವಾರ್ಯತೆ, ಇದನ್ನ ತೆಗಿಬೇಕು ಇಡಬೇಕು ಅನ್ನೋದೊಂದೇ ರೈತರ ಒಂದ್ ಮನ್ಸಾಗಿರುತ್ತೆ ಅಷ್ಟೇ. ಈಗ ರೋಗ ಬಿದ್ದಂತ ಗಿಡಗಳನ್ನ ಸಂಪೂರ್ಣವಾಗಿ ತೆಗೆದು ಮತ್ತೆ ಬೇರೆ ಸಸಿಯನ್ನು ನಾಟಿ ಮಾಡುವಂತ. ಹೌದೌದೌದು. ಈಗ ನಿಮ್ಮ ಜಮೀನಿನಲ್ಲಿ ಈಗ ಎರೆಹುಳುಗಳ ಸಂಖ್ಯೆ ಏನಾದರೂ ಅಭಿವೃದ್ಧಿ ಆಗಿದೆಯಾ? ಇದೆ, ಅದೀಗ ನೀವು ಹೇಳಿದಂಗೆ ಕಳೆನಾಶಕ ಹೊಡೆದಾಗ ಎಲ್ಲ ಸತ್ತೋಗಿರ್ತವೆ, ಬೂಮ್ ಅನಿವಾರ್ಯತೆ ಆಗಿರುತ್ತೆ. ಈಗ ಸಾಯ್ತಾವಂತ ರೈತರಿಗೂ ಗೊತ್ತಿರುತ್ತದು, ಬಟ್ ಪರಿಸ್ಥಿತಿಯಲ್ಲಿ ಕಳೆ ತೆಗಿಯಕ್ಕೆ ಇವತ್ತು ದನಗಳಿಲ್ಲ ಬೇಸಾಯ ಮಾಡಕ್ಕೆ. ಏನು ಔಷಧಿ ಹೊಡಬೇಕು, ಇಲ್ಲ ಅಂದ್ರೆ ಟ್ರಾಕ್ಟ್ರಿ ಬೇಸಾಯ ಮಾಡ್ಬೇಕು. ಈಗ ದನಗಳು ನೋಡೋಣ ಅಂದ್ರೆ ಇವತ್ತು ಒಂದೂರಲ್ಲಿ ರೈತರ ಮನೆ ಒಂದ್ 10 ಜೊತೆನೂ ಇವತ್ತು ಬೇಸಾಯ ಕೆತ್ ಸಿಗಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಅನಿವಾರ್ಯ ಆಗಿದೆ ಯಂತ್ರಗಳು. ಜಮೀನಲ್ಲಿ ಸಾಕಷ್ಟು ಈಗ ಅಡಿಕೆ ಗರಿಗಳೆಲ್ಲ ಬೀಳ್ತಾವಲ್ವಾ, ಅದನ್ನ ಯಾವ ರೀತಿ ಉಪಯೋಗ ಮಾಡಿಕೊಳ್ತೀರಾ ನೀವು? ಏನಿಲ್ಲ, ಬಾಣಲಿ ಹೊಡಿತೀವಿ ಕಟ್ ಆಗ್ತದೆ, ಅದು ಗೊಬ್ಬರ ಆಗಿ ಹೋಗುತ್ತೆ. ಈಗ ಬೇರೆ ಕಡೆ ಎತ್ತಿ ಹಾಕಂತದ್ದು ಅಲ್ಲಿ ಗೊಬ್ಬರ ಮಾಡುವಂತದ್ದು ಅದನ್ನೇನು ಮಾಡಲ್ಲವಾ? ಕೆಲವ್ರು ಏನ್ ಮಾಡ್ತಾರೆ, ಡ್ರೈನೇಜ್ ಹೊಡಿತಾರೆ, ಡ್ರೈನೇಜ್ ನಾಗ ಹಾಕ್ತಾರೆ. ಕೆಲವ್ರು ಈಗ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಪಡದಾಗ ಅವನ್ನೆಲ್ಲ ಅತ್ಲಗಿತ್ಲ ಬಿದ್ದಿರ್ತಾವ್ರೆ, ಒಂದೇ ಪಡದಾಗ ಒಂದೇ ಲೆವೆಲ್ಗೆ ಹಾಕೊಂಡು ಹೋಗ್ತಿದ್ದಾರೆ. ಅದು ಸಮೇತ ಭೂಮಿ ತನವಾಗಿರುತ್ತೆ, ಮಿದುವಾಗುತ್ತೆ, ಎಲ್ಲಾ ಪಡದಲ್ಲಿ ಇರುತ್ತಲ್ಲ, ಆ ಡ್ರಿಪ್ ನೋಡಕ್ ಮಾತ್ರ ಜಾಗ ಬಿಟ್ಕೊಂತಾರೆ, ಇನ್ನುಳಿದೆಲ್ಲ ಕ್ಲೀನ್ ಆಗಿ ಲೆವೆಲ್ಗೆ ಹಾಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಅಲ್ಲಿನ ಗೊಬ್ಬರ ಆಗುತ್ತಲ್ವ? ಗೊಬ್ಬರನೂ ಆಗುತ್ತೆ, ಭೂಮಿ ಮಿದುವಾಗುತ್ತೆ, ಆಮೇಲೆ ಕಳೆ ಹುಟ್ಟಲ್ಲ. ಕುರಿ ಗೊಬ್ಬರ ಕೊಂಡ್ಕೊಂಡ್ಬಂದು ಗುಣಿ ಮಾಡಿ ಕೊಟ್ಟು ಅದಕ್ಕೆಲ್ಲ ಮೇಲೆ ಗರಿ ಮಣ್ಣು ಮುಚ್ಚುತ್ತೀವಿ ಅಂತ ಹೇಳಿದ್ರ, ಜೊತೆಗೆ ಏನಾದ್ರೂ ರಾಸಾಯನಿಕ ಗೊಬ್ಬರನು ಕೊಡ್ತೀರಾ? ಅದ್ರ ಜೊತೆ ಕೊಡ್ಲೇಬೇಕು, ರಿಸಲ್ಟ್ ಅದು ಫಾಸ್ಟ್ ಫುಡ್ ಇದಂಗೆ. ಅದು ಆ ಟಾನಿಕ್ ಅದು ಏನೇನ್ ಕೊಡ್ತೀರಾ ರಾಸಾಯನಿಕ ಗೊಬ್ಬರ? ಅದೀಗ ಈಗೇನಾಗ್ಬಿಟ್ಟಿದೆ ಅಂದ್ರೆ ಈಗ ಮಾದನ್ ಅಂತ ಗೊಬ್ಬರ ಬಂದಿದೆ, 1850 ರೂಪಾಯಿ ಪ್ಯಾಕೆಟ್ ಅದು. ಈಗ ಬಹುತೇಕ ನಮ್ ಕಡೆ, ಬೇರೆ ಕಡೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ನಮ್ ಕಡೆ ಮಾತ್ರ 100% ಅದನ್ನ ಹಾಕ್ತಾರೆ. ಒಂದೊಂದ್ ಗಿಡಕ್ಕೆ ಎಷ್ಟೆಷ್ಟು ಕೊಡ್ತೀರಾ ಗೊಬ್ಬರ? ಅದನ್ನ 1/2 ಕೆಜಿಯಿಂದ 1/2 ಕೆಜಿ ಕೊಡ್ತಾರೆ. ಈಗ ನಾವು ಗೊಬ್ಬರ ನಮ್ಮ ಜಮೀನಿಗೆ ಕೊಡಬೇಕಂತಂದ್ರೆ ಈಗ ಅಡಿಕೆ ಬೆಳೆಗೆ ಆಗಿರ್ಲಿ ಯಾವುದೇ ಬೆಳೆಗೆ ಆಗಿರ್ಲಿ, ಈಗ ಇಷ್ಟೇ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಇಷ್ಟೇ ರಾಸಾಯನಿಕ ಗೊಬ್ಬರ ಕೊಡಬೇಕು ಅಂತ ಹೇಳಿದ್ರೆ ಈಗ ಮಣ್ಣು ಪರೀಕ್ಷೆಯನ್ನ ಮಾಡಿಸಬೇಕಾಗತ್ತಲ್ವಾ? ಹೌದೌದೌದು. ಅಂದ್ರೆ ಮಣ್ಣು ಪರೀಕ್ಷೆ ಏನಾದ್ರೂ ಮಾಡಿಸಿದ್ರೆ? ಪರೀಕ್ಷೆ ಮಾಡಿದಾಗ ನಮ್ಮ ಮಣ್ಣೇ ಗುಣಮಟ್ಟವಾಗಿದೆ ಅಂತ ಹೇಳ್ತಾರೆ ನಮ್ ಭಾಗದ್ದು. ಹಂಗಾಗ್ಬಿಟ್ಟು ಮಣ್ಣಿನ ಪರೀಕ್ಷೆ ಏನಿರೋದಿಲ್ಲ. ಈಗ ಏನಾಯ್ತು, ನಮ್ಮ ಫಲ ಚೆನ್ನಾಗಿ ಬೀಳಲಿ ಅಂತ ಹೇಳ್ಬಿಟ್ಟು ರೈತರು ಕೊಟ್ಟಿಗೆ ಗೊಬ್ಬರ ಅವರ ಶಕ್ತಿ ಮೇಲೆ ಅವರು ಗೊಬ್ಬರ ಹಾಕೋದು, ಕುರೆ ಗೊಬ್ಬರ ಹಾಕೋದು, ಆಮೇಲೆ ನಾವು ಹೇಳಿದಂಗೆ ಗೌರ್ಮೆಂಟ್ ಗೊಬ್ಬರ ಹಾಕೋದು, ಇವನ್ನೆಲ್ಲನೂ ಅವರವರ ಶಕ್ತಿ ಮೀರಿ ಮಾಡ್ತಾರೆ. ಒಟ್ಟು ಅವ್ರಿಗೆ ಹೆಂಗ ಅನುಕೂಲ ಆಗುತ್ತೆ ಆ ಪದ್ಧತಿಯನ್ನು ಅನುಸರಿಸ್ತಾರಲ್ವ. ಈಗ ಸಾಮಾನ್ಯವಾಗಿ ಈಗ ಬಿಸಿಲು ಕಾಲದಲ್ಲಿ ಈಗ ಅಡಿಕೆ ಗಿಡಕ್ಕೆಲ್ಲ ಸುಣ್ಣ ಬೆಳೆಯುವಂತದ್ದನ್ನ ನಾವು ನೋಡಿದೀವಿ, ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳ್ತೀರಾ ನಿಮ್ಮ ಒಂದು ಅನುಭವದಲ್ಲಿ? ಈಗ ನಮ್ಮವ ಪ್ರೆಸೆಂಟ್ ಈಗ ಅಲ್ಲಿ 4 ವರ್ಷದವು, ಈಗ ಅಲ್ಲಿ ಒಂದು 3,000 ಗಿಡ ಅದ. 3,000 ಗಿಡಕ್ಕೂ ನಾವು ಪ್ರತಿ ಗಿಡಕ್ಕೂ ಸುಣ್ಣ ಹೊಡೆದ್ವಿ. ಕಾರಣ ಏನಂದ್ರೆ ಬಿಸಿಲು ಹೊಡಿದತ್ತೆ, ಅದು ಎಳೆ ಮರ ಬಿಸಿಲು ಬಿದ್ದ್ಬಿಟ್ಟು ಆ ಭಾಗ ಹೋಳಾಗುತ್ತೆ, ಹೊಡೆ ಬರುತ್ತೆ. ಆ ಹೊಡೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸುಣ್ಣ ಹೊಡಿದ್ವಿ. ಅಂದ್ರೆ ಸುಣ್ಣ ಹೊಳೆಯೋದ್ರಿಂದ ಇಲ್ಲ ಒಂದ್ ಕಡೆ ತನು ಬರುತ್ತೆ ಅದು ತಂಪಾಗಿರುತ್ತೆ, ಆ ಮಳೆಗಾಲ ತಕ್ಕಂತೆ ಸುರಕ್ಷಿತವಾಗಿರ್ತವೆ. ಈಗ ಮೊದ್ಲೆಲ್ಲ ಹಾಕಿದ್ರಲ್ಲ ಹಳೆ ಗಿಡಕ್ಕೂ ಆತರ ನೀವು ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದ್ರೆ? ಅದು ಇಂದಿಂದಲೂ ಇದೆ, ಅದು ಬಿಸಿಲು, ಅದು ವಾತಾವರಣಕ್ಕೆ ಅದು ಹೊಡೆ ಬರುತ್ತೆ, ಅದು ಅನಿವಾರ್ಯತೆ ಇಲ್ಲ, ಗರೆ ಕಟ್ತಾರೆ ಇಲ್ಲ ಸುಣ್ಣ ಹೊಡಿತಾರೆ. ಈಗ ಸುಣ್ಣದಲ್ಲಿ ಎರಡು ವಿಧಗಳನ್ನ ನಾವು ಕಾಣಬಹುದು, ಒಂದು ಪಾಕೆಟ್ ಸುಣ್ಣ, ಇನ್ನೊಂದು ಹಳ್ಳಿಗಳಲ್ಲಿ ಸುಡುವಂತದ್ದನ್ನ ನೋಡಿದ್ವಿ, ಯಾವುದು ಉತ್ತಮ ಅಂತ ಹೇಳ್ತೀರಾ? ಕಲ್ ಸುಣ್ಣ ಬರುತ್ತೆ, ಅದಕ್ಕೆ ನಾವು ಬೆಲ್ಲ ಹಾಕಿಂದ ನೋಡಿದ್ವಿ. ಕಾರಣ ಏನಂದ್ರೆ ನಡುವೆ ಏನಾರ ಮಳೆ ಬಂದ್ರೆ ಅದು ಹೊರದೋಗುತ್ತೆ ಅಂತ ಹೇಳ್ಬಿಟ್ಟು ಬೆಲ್ಲ ಹಾಕಿದ್ರೆ ಅದು ಅಂಟ್ಕೊಂಡಿ ಇರುತ್ತೆ ಅಂತ ಹೇಳಿ ನಾವು ಬೆಲ್ಲ ಹಾಕಿಂದು ಕಲ್ ಸುಣ್ಣನೇ ಹಾಕ್ಬಿಡ್ತೀವಿ. ಎಷ್ಟು ವರ್ಷದವರೆಗೆ ಆತರ ಸುಣ್ಣ ಬಿಡಬೇಕಾಗುತ್ತೆ? ಒಂದ್ 10 ವರ್ಷ ಅಂತೂ ಮಾಡ್ಲೇಬೇಕಾಗುತ್ತೆ. ಆಮೇಲೆ ಮೇಲೋಗಿರ್ತವೆ, ಮೇಲೋಗಿರುತ್ತೆ, ಅವಾಗ ಇವೆಲ್ಲ ಬಲ್ತಿರ್ತವೆ, ಏನು ಅಡಿಕೆ ಸಿಬಲ್ ಬಲ್ತಿರುತ್ತೆ, ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಮರ ಬಲ್ಲಿತ್ತು ಅಂದ್ರೆ ಅಷ್ಟು ಸಮಸ್ಯೆ ಆಗಲ್ಲ ಅಂತ. ಈಗೆಲ್ಲ ದೊಡ್ಡ ಗಿಡದಲ್ಲಿ ಈಗ ಒಂಬಳೆ ಹೊಡೆದಂತದಕ್ಕೆ ಒಂದೊಂದು ಒಂಬಳೆ ಬಿಟ್ಟಿರ್ತವೆ, ಅದರಲ್ಲಿ ಕಾಯಿನೇ ಹಿಡಿಯಲ್ಲ, ಇದೆಲ್ಲ ಏಕೆ ಬರುತ್ತೆ? ಸರ್ವೇ ಸಾಮಾನ್ಯ ನ್ಯಾಚುರಲ್ ಆಗ ಅದೇ ಆಗುತ್ತೆ, ಅದೆಷ್ಟೇ ನೀರು ಕೊಡು ಗೊಬ್ಬರ ಕೊಡು ನ್ಯಾಚುರಲ್ ಆಗಿ ಎರಡು ಒಂಬಳೆ ಒಣಗೇ ಇರ್ತವೆ. ಈ ಅಡಿಕೆ ಬೆಳೆ ಉತ್ತಮವಾಗಿ ಇಳುವರಿ ತಗೊಳ್ಬೇಕಂತಂದ್ರೆ ವರ್ಷದ ಯಾವ ಕಾಲದಲ್ಲಿ ಹೆಚ್ಚು ಒಂದ್ ಸ್ವಲ್ಪ ತೇವಾಂಶ ಕೊಡಬೇಕಾಗುತ್ತೆ? ಈಗ ಅಡಿಕೆ ಫೈನಲ್ ಆಗುತ್ತೆ, ಯಾವಾಗ ನಮ್ಮ ದೀಪಾವಳಿ ಮುಂದೆ ಫೈನಲ್ ಆಗುತ್ತೆ, ಆ ಸಂದರ್ಭದಲ್ಲಿ ಬರೇ ಮರ ಆಗ್ಬಿಡ್ತವೆ. ಆ ಸಂದರ್ಭ ಈಗ ಗರ್ಭ ಕಟ್ಟ ಸಂದರ್ಭದಲ್ಲಿ ನಾವು ಗೊಬ್ಬರ ಹಾಕೋದು ಭಾರಿ ಒಳ್ಳೇದು, ಆ ಸಂದರ್ಭದಾಗ ಒಂಪಡ್ ಕೊಡ್ಬೇಕಾಗುತ್ತೆ. ಆಮೇಲೆ ಈಗ ಮುಂಗಾರು ಸ್ಟಾರ್ಟ್ ಆಗುತ್ತಲ್ಲ, ಅದರಲ್ಲಿ ಈಗ ಮತ್ತೆ ಕಾಯಿ ಒಮ್ಮಕ್ಕೆ ಮತ್ತೆ ಆ ಟೈಮ್ದಾಗ ಒಂದ್ ಎರಡು ಪಟ್ಟು ಕೊಡ್ತಾರೆ. ಒಂದು ಚೆನ್ನಾಗಿದ್ದಾರೆ ಏನ್ ಮಾಡ್ತಾರೆ, ಈಗ ಮೂರ್ ನಾಲ್ಕು ಪಟ್ಟು ಕೊಡ್ತಾರೆ ಗೊಬ್ಬರ, ಎರಡ್ ಸರಿ ಕೊಟ್ರು ಸಾಕಾಗುತ್ತೆ ನನ್ನ ಅನುಭವ. ಈಗ ಎರಡು ಬಾರಿ ಕೊಡ್ತಿರಲ್ಲ ವರ್ಷದಲ್ಲಿ, ಎರಡು ಬಾರಿನೂ ರಾಸಾಯನಿಕ ಮತ್ತು ಸಾವಯವ ಎರಡನ್ನು ಕೊಡ್ತೀರಾ ಏನು ಒಂದ್ ಗೊಬ್ಬರ ಕೊಡ್ತೀರಾ? ಒಂದ್ ಗೊಬ್ಬರ ಕೊಡ್ತೀವಿ. ಈಗ ಕೊಟ್ಟಿಗೆ ಗೊಬ್ಬರ ಒಂಪಟ್ಟು ಹೊಡೆದ್ರೆ ಎರಡು ವರ್ಷ ಹೊಡೆಯಲ್ಲ, ಕುರಿ ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ರಾಸಾಯನಿಕ ಗೊಬ್ಬರ ಎರಡು ಪಟ್ಟು ಕೊಡ್ತೀವಿ. ಈಗ ಕುರಿ ಗೊಬ್ಬರ ಎಲ್ಲ ಹೊರಗಡೆಯಿಂದ ಕೊಂಡ್ಕೊಂಬಂದು ಕೊಡ್ತೀವಿ ಅಂತ ಹೇಳಿದ್ರ, ಒಂದ್ ಚೀಲಕ್ಕೆ ಇಷ್ಟ ಅಂತ ಹೇಳಿ ನಿಗದಿ ಮಾಡಿರ್ತಾರ ಅಂತ ಹೇಳಿದ್ರ, ಎಲ್ಲ ಒಂದ್ ಕಡೆ ಈಗ ನಿಮ್ದೆ ಸಾಕಷ್ಟು ಅಡಿಕೆ ತೋಟ ಇದೆ, 10 ಎಕರೆ ಇದೆ, ಈಗ ಹಸು ಸಾಕಾಣಿಕೆ ಎಮ್ಮೆ ಸಾಕಾಣಿಕೆ ಎಲ್ಲ ಮಾಡ್ಬೋದಲ್ಲ? ಈಗ ಎಲ್ಲಿ ಮಾಡ್ತಾರೆ ಸರ್, ಈಗೆಲ್ಲ ಈಗ ಕ್ವಾಟ್ಗೆ ಹೋಗೋದು, ನೀರ್ ಕಟ್ಟೋದೇ ಆಗಿರುತ್ತೆ. ಈಗ ಅದು ಸಾಕ್ರಿ ಎಲ್ಲಿ ಮಾಡ್ತಾರೆ, ಈಗ ಒಂದೊಂದು ಹಸ ಕಟ್ಟಿಗೆ ಅಂತಾರೆ, ಅವ್ರ ಮನೆಗೆ ಹಾಲು ಮೊಸರು ಮಾಡ್ಕೊಂಡ್ ಅದನ್ನ ಸಾಕ್ರಿ ಮಾಡಿದ್ರೆ ಕಷ್ಟ ಆಗಿರುತ್ತೆ. ಈಗ ಒಂದು ಹಸು ಕಟ್ಟಿಗೆ ಅಂದ್ರೆ ನಮಗೆ ಸಾಕಷ್ಟು ಗೊಬ್ಬರ ಸಿಗಲ್ಲ ಅಂತ. ಸಿಗಲ್ಲ ಒಂದ್ ವರ್ಷಕ್ಕೆ ಒಂದ್ ಮೂರು ಲೋಡ್ ಸಿಗದೆ ಕಷ್ಟ ಆಗುತ್ತೆ. ಒಟ್ಟಾರೆ ಈಗ ಅಡಿಕೆಯನ್ನ ಈಗ ಮೂರು ರೀತಿಯಾಗಿ ನಾವು ಮಾರಾಟ ಮಾಡಬಹುದು ಅಂತ ಹೇಳಿದ್ರ, ಒಂದು ಹಸಿಕಾಯಿ ಮಾರಾಟ, ಇನ್ನೊಂದು ಕೇಣಿ ಕೊಡುವಂತದ್ದು, ಇನ್ನೊಂದು ಮಾರಾಟ ಅಂತಂದ್ರೆ ಬೇಸಿ ಮಾರಾಟ ಮಾಡುವಂತದ್ದು. ಇದರಲ್ಲಿ ನೀವು ಯಾವ ಒಂದು ಪದ್ಧತಿಯನ್ನ ಅನುಸರಿಸಿಕೊಂಡು ಬರ್ತಾ ಇದ್ರಾ? ನಾವು ಅಲ್ಲಿಂದ ಇಲ್ಲಿವರೆಗೂ ಸ್ವಂತಕ್ಕೆ ಮಾಡೋದಾದ್ರೆ ಅದಕ್ಕೆಲ್ಲ ಯಂತ್ರಗಳು ಬೇಕು, ಜನಗಳು ಬೇಕು. ಈಗ ಏನ್ ಮಾಡ್ತಾರೆ, ಬಾಳ ತೋಟ ಇರೋದ್ರಿಂದ ಕೇಣಿನೇ ಕೊಡ್ತೀವಿ. ಕೇಣಿ ಬಂದಂತ ಸಂದರ್ಭದಲ್ಲಿ ಕೇಣಿಗಾರರು ಬರ್ತಾರೆ. ನಾವು ತಗ್ಸಿದ್ಕೂ ಅಲ್ಲಿರೋದಕ್ಕೂ ಏನಾರ ಡಿಫ್ರೆನ್ಸ್ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಕೇಣಿನೇ ಕೊಟ್ಟರೆ ಬಿಡೋ ರಿಸ್ಕ್ ಇಲ್ದಂಗೆ ಕೇಣಿ ಕೊಟ್ರೆ ನಮಗೆ ಲಾಭ ಆಗಿರುತ್ತೆ. ತಕ್ಕಂದ್ರೆ ನಮಗೆ ಮನೆ ನಾವೇ ಮಾಡ್ಕೊಂಡ್ರು ಅಷ್ಟೇ ಬರುತ್ತೆ ಅನ್ನೋದೊಂದು ರೈತರು ಯೋಚನೆ ಮಾಡ್ಕೊಂಡು ಕೇಣಿ ಲಾಭ ಚೆನ್ನಾಗಿ ಬರುತ್ತೆ ಬಿಡಪ್ಪ ಅಂತಂದ್ರೆ ಅದನ್ನೇ ಕೊಟ್ಟಿರ್ತಾರೆ. ಈಗ ಅದು ಆಗ್ಲಿಲ್ಲ ಇದು ಆಗ್ಲಿಲ್ಲ ಅಂದ್ರೆ ಕರೆಕಾಯಿ ಕೊಡ್ತಾರೆ. ಅವತ್ತು ಏನ್ ಮಾರ್ಕೆಟ್ ರೇಟ್ ಇರುತ್ತೆ ಆ ಮಾರ್ಕೆಟ್ ರೇಟ್ಗೆ ಕರೆಕಾಯಿ ಕೊಡ್ತಾರೆ, ಹಸಿಕಾಯಿ ಮಾರಾಟ. ಹಸಿಕಾಯಿ ಮಾರಾಟ. ಆಮೇಲೆ ಇನ್ನೂ ಒಂದ್ ಮಾಡ್ತಾರೆ, ನಾನು ಕೊಟ್ಟಿನಿ 14 ವರ್ಕೆಜಿ ಹಂಗೆ ಒಣಾಡಿಕೆ ಕೊಡ್ತಾರೆ. ಅಂದ್ರೆ ಒಂದ್ ಕ್ವಿಂಟಲ್ ಹಸಿಕಾಯಿ ಕೊಟ್ರೆ 14 ವರ್ಕೆಜಿ ಒಣಾಡಿಕೆ ಕೊಡ್ತಾರೆ, ಅವರೇ ಬೇಸಿ ಎಲ್ಲ ರೆಡಿ ಮಾಡಿ ನಮಗೆ ಪಕ್ಕ ಅಡಿಕೆ ಕೊಡ್ತಾರೆ. ಅದನ್ನು ಸುಲಭ ರೀತಿಯಲ್ಲಿ ಈಗ ಒಂದು ಕೇಣಿ ಕೊಡುವಂತ ಪದ್ಧತಿಯನ್ನ ನಾವು ಅನುಸರಿಸಿಕೊಂಡು ಹೋದ್ರೆ, ಈಗ ಈ ಮರದಲ್ಲಿ ಇಷ್ಟೇ ಗೊಂಚಲು ಬಿಟ್ಟವೆ, ಇದು ಇಷ್ಟೇ ಆಗುತ್ತೆ ಅಂತ ಹೇಳಿ ಹೆಂಗ್ ನಿಗದಿ ಮಾಡ್ತೀರಾ ನೀವು? ನಾವು ಮರ ನೋಡ್ತೀವಿ, ಈಗ ಒಂದ್ ಮರಕ್ಕೆ ಒಂದು 1 ಕೆಜಿ 2 ಕೆಜಿ ಸಾರಸೆಟ್ ನೋಡ್ತೀವಿ. ಇದು 5 ಎಕರೆಗೆ ಇದು ಎಷ್ಟು ಬೀಳ್ಬೋದು, 1 ಎಕರೆಗೆ ಎಷ್ಟು ಬೀಳ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಒಂದ್ 10-12 ಕ್ವಿಂಟಲ್ 13 ಕ್ವಿಂಟಲ್ ತಕ್ಕಂತ ಒಂದು ಅವರೇಜ್ ಇರುತ್ತೆ. ಅದ್ರ ಮೇಲೆ ನಾವು ದುಡ್ಡು ಲೆಕ್ಕ ಹಾಕ್ತೀವಿ ಅವತ್ತಿನ ರೇಟ್ಗೆ, ಅದ್ ನೋಡ್ಕೊಂಡು ನಾವು ಕೇಣಿ ಕೊಡ್ತೀವಿ. ಹಂಗಾಗಿ ನಮಗೆ ಸುಲಭ ಆಗುತ್ತೆ. ಈಗ ಒಂದ್ ಮರದಲ್ಲಿ ಎಷ್ಟು ಗೊಂಚಲು ಹಿಡಿದ್ರೆ ಇದು ಉತ್ತಮವಾದ ಒಂದು ಇಳುವರಿ ಅಂತ ಹೇಳ್ಬಹುದು? ಈಗ 2-3-4 ಕೆಜಿ ತಕ್ಕಂತ ಮರ ಬಿಡ್ತವೆ. ಅವ ಅವರೇಜ್ ಏನಾರ 3 ಕೆಜಿ ತಕ್ಕಂತ ಬಿಟ್ರೆ 1 ಎಕರೆಗೆ 600 ಗಿಡ ಬಿಡ್ತವೆ. 8 ಅಡಿ 8 ಅಡಿ ದಾಯ ಆದ್ರೆ ಅದ್ ನಾವು ಲೆಕ್ಕ ಹಾಕ್ತಿವಿ, ಗುಣಿಸ್ತೀವಿ. ಅದನ್ನ ಗುಣಿಸಿ ನಮ್ಗೆ ಇಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿ ಮತ್ತೆ ಕೇಳಿದವರಿಗೆ ಅದನ್ನ ಇವತ್ತಿನ ರೇಟ್ಗೆ ಆ ರೇಟಿಗೆ ಕೊಟ್ರೆ ಎಷ್ಟು ಸಿಗುತ್ತೆ ಅನ್ನೋದು ನಮಗೆ ಅನುಭವ ಆಗುತ್ತೆ. ಈಗ 1 ಗಿಡಕ್ಕೆ 3 ಕೆಜಿ ಅಂತಂದ್ರೆ ಹಸಿಕಾಯಿ ಲೆಕ್ಕನ ಅಲ್ಲ, ಒಣಾಡಿಕೆ ಒಣಾಡಿಕೆ ಬೇಯಿಸಿದ ಮೇಲೆ 3 ಕೆಜಿ ಬರಬಹುದು ಬರಬಹುದು ಅಂತೇಳಿ 600 ಗಿಡ ಎಕರೆಗೆ ಎಷ್ಟಾಗಬಹುದು ಲೆಕ್ಕ ಮಾಡ್ತೀವಿ, ಹಿಂಗ್ ಲೆಕ್ಕ ಮಾಡಿ ಕೊಡ್ತಾ ಇದ್ದೀವಿ. ಈಗ ಒಳ್ಳೆ ಇಳುವರಿ ಇತ್ತು ಅಂತಂದ್ರೆ ನೀವೇನು ಅಷ್ಟು ಕಡಿಮೆ ರೇಟ್ಗೆ ಏನ್ ಕೊಡಲ್ಲವಾ? ಯಾವ್ದೇ ಗೊತ್ತಾಗುತ್ತೆ ನಿಮಗೆ, ಗೊತ್ತಾಗುತ್ತೆ ಇದೆಷ್ಟು ರೇಟ್ ಬಾಳ್ಬಹುದು ಅಂತ. ನಾವೆಲ್ಲ ಒಂದ್ಪಟ್ಟು ತಗ್ಸಿರ್ತವಾ, ನಮ್ಗೆ ಅನುಭವ ಆಗುತ್ತೆ. 1 ಕೆಜಿ 1 ಕ್ವಿಂಟಲ್ 2 ಕ್ವಿಂಟಲ್ ಅವರೇಜ್ ಹೆಚ್ಚು ಕಡಿಮೆ ಆಗ್ಬಹುದು, ಬಟ್ ಪಕ್ಕ ಆಗುತ್ತೆ. ಒಂದ್ ಕ್ವಿಂಟಲ್ ಹಸಿ ಅಡಿಕೆ ಕೊಟ್ರೆ 14 ಕೆಜಿ ಒಣ ಅಡಿಕೆ ಕೊಡ್ತಾರ ಅಂತ ಹೇಳಿ ಪ್ರೆಸೆಂಟ್. ಈಗ ಅದರಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ಬೇಗ ಬಂದಿರೋಂತ ಒಂದು 8 ವರ್ಷದ ಗಿಡದಲ್ಲಿ ಅಷ್ಟು ತೂಕ ಬರಲ್ಲ ಅಂತಾರೆ, ಹಳೆ ಮರದಲ್ಲಿ ಚೆನ್ನಾಗಿ ಕಾಯಿ ಒಣ ಅಡಿಕೆ ತೂಕ ಬರುತ್ತೆ ಅಂತ ಹೇಳ್ತಾರೆ. ಈಗ ನೀವು ಹೇಳ್ದಂಗೆ ಭೂಮಿ ಮೇಲೂ ತೂಕ ಬರುತ್ತೆ. ಈಗ ಕಲ್ಲು ನೆಲ ಆದ್ರೆ ಒಳ್ಳೆ ತೂಕ ಬರುತ್ತೆ, ಎರೆ ನೆಲ ಆದ್ರೆ ಕರೆ ಭೂಮಿ ಆದ್ರೆ ಒಂದ್ ಸ್ವಲ್ಪ ಕಡಿಮೆ ಬರುತ್ತೆ. ಆಮೇಲೆ 18 ವರ್ಷ 15 ವರ್ಷದ ಗಿಡ ಆದ್ರೆ ಅದು ಒಂದ್ ಸ್ವಲ್ಪ ತೂಕ ಜಾಸ್ತಿ ಬರುತ್ತೆ. 10-15 ವರ್ಷದ ಒಳಗ ಬಂದ್ರೆ ತೂಕ ಕಡಿಮೆ ಆಗುತ್ತೆ. ಅದ್ ನೋಡಿ ಹಂಚಾಸ್ಕೊಂಡು ರೈತರು ಮತ್ತು ಅವರು ಹಿಡ್ಕೊಂಡ್ರು ಹಂಚಾಸ್ಕೆ ಮಾಡ್ಕೊಂತಾರೆ. ಅಂದ್ರೆ ಅಲ್ಲಿ ವಯಸ್ಸಿನ ಮರಗಳ ಮೇಲೆ ಅವರು ಇಷ್ಟಂತ ನಿಗದಿ ಮಾಡ್ತಾರೆ, ಡಿಪೆಂಡ್ ಆಗ್ತಾರೆ. ಈಗ ನೀವೇ ಯಾಕೆ ಬೇಯಿಸಿ ಮಾರಾಟ ಮಾಡಬಾರದು? ಈಗೆಲ್ಲ ಯಂತ್ರಗಳು ಬಂದಿದ್ದಾವೆ, ಈಗ ಹೆಚ್ಚು ಕೂಲಿ ಕಾರ್ಮಿಕರೇನ್ ಬೇಕಾಗ್ತಾ ಇಲ್ಲ ಅಲ್ವಾ? ಈಗ ಅಡಿಕೆ ಸುಲಿಯುವ ಯಂತ್ರ ಬಂದಿದೆ, ಬೇಸಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಇದಾವೆ, ನಿಮ್ಮಲ್ಲೇ ಸಾಕಷ್ಟು ಸೌದೆ ಸಿಗುತ್ತೆ, ತೆಂಗಿದೆ, ಮೊಟ್ಟೆ ಅವೆಲ್ಲ ಸಿಗ್ತಾವಲ್ವಾ? ಸಿಗ್ತವೆ, ಬಟ್ ನಮ್ಗೆ ಅದನ್ನ ಕಾದ್ಕೊಂಡು ಸುಲಿಸಿ ಮಾಡ್ಕೊಂಡು ಮಾರ್ಕೊಂಡು ಅದಕ್ಕೆ ನಮ್ಗೆ ಇನ್ನು ಇಲ್ಲೇ ಬಂದ್ಬಿಡ್ತಲ್ಲ ನಮ್ಗೆ ಲಾಭಾಂಶ, ನಮ್ಗೆ ಯಾಕೆ ಕಷ್ಟ ಬೀಳನ? ಈಗ ಅಷ್ಟೇ ರೇಟ್ಗೆ ನಾವ್ ಏನು ಹಿಂದೆ ಮಾರ್ತೀವ ಸುಲಿಸಿ ಅವನ್ನೆಲ್ಲ ಮನೆಗೆ ಇಟ್ಕೊಂಡು ಆ ರೇಟ್ಗೆ ನಾವು ಕೇಣಿ ಕೊಡ್ತೀವಲ್ಲ ಅದೇ ರೇಟ್ ಈಗಲೇ ಸಿಕ್ಬಿಡುತ್ತಲ್ಲ, ಮತ್ತೆ ಯಾಕೆ ಕಷ್ಟ ಬೀಳೋದು? ಈಗ ಹಿಂದೆಲ್ಲ ಅನುಭವ ಪಟ್ಟಿದ್ರೆ ಬೇಸಿ ಬೇಸಕ ಅಂತಂದ್ರೆ ಯಾವ ರೀತಿ ವಿಧಾನ ಹೇಳ್ರಿ ಅದ್ರ ಬಗ್ಗೆ? ಈಗ ಸುಲಿತಾರೆ, ಸುಲಿದಾದ್ಮೇಲೆ ಎಲ್ಲ ನಾವೇ ಮಾಡ್ತೀವಿ, ಅಂಡವಕ್ಕೆ ಹಾಕ್ತಿವಿ, ಅಂಡವಕ್ಕೆ ಹಾಕೊಂಡ್ಬಿಟ್ಟು ನೀರ್ ಹಾಕ್ತಿವಿ, ಅದು ಹೇಳಿದಂಗ ತೆಂಗಿನ ಇವು ಮೊಟ್ಟೆ, ಆಮೇಲೆ ಮೊಟ್ಟೆ ಬೇರೆ ಸೌದಿಗಳನ್ನೆಲ್ಲ ಹಾಕಿ ಬೇಯಿಸ್ವಿ. ಬೇಯಿಸಿದ್ಮೇಲೆ ಅದು ಕುದೇ ಬರುತ್ತೆ, ಕುದೇ ಬಂದ್ಮೇಲೆ ಮತ್ತ ಅದನ್ನೆಲ್ಲ ತೆಗೆದ್ಬಿಟ್ಟು ಚೌಟದಲ್ಲಿ ತಾಟ ಹಾಕ್ಬಿಟ್ಟು ಅದನ್ನ ಒಣಗಿಸ್ತೀವಿ. ಒಳ್ಳೆ ಬಿಸ್ತಿದ್ರೆ ನಾಲ್ಕು ಐದು ಒಣಗಲಿಗೆ ಬರುತ್ತೆ. ಈಗ ಅಡಿಕೆ ಕಲರ್ ಬರ್ಬೇಕಂತ ಹೇಳಿ ಏನೋ ಅದ ಕೊಡ್ತಾರೆ, ಪೌಡರ್ ಕೊಡ್ತಾರೆ, ಕೆಂಪ್ ಪೌಡರ್ ಬರುತ್ತೆ, ಆ ಕಚ್ಚಾ ಅಂತ ಸಿಗುತ್ತೆ, ಅವನ್ನೆಲ್ಲ ಕಮೆಂಡ್ ಆಗ್ಬಿಟ್ರೆ ಒಳ್ಳೆ ಕಲರ್ ಬರುತ್ತೆ. ಈಗ ಒಂದ್ಸಲ ನೀವು ಬೇಯಿಸಿದ್ರೆ ಈಗ ಸುಮಾರು ಅಂತಂದ್ರೆ ಅದನ್ನ ಎಷ್ಟು ದಿನ ಒಣಸ್ಬೇಕಾಗುತ್ತೆ ಅಡಿಕೆ? ನಾಲ್ಕು ದಿನದಿಂದ ಐದು ದಿನ ಬೇಕಾಗುತ್ತೆ, ಒಳ್ಳೆ ಬಿಸ್ತಿದ್ರೆ ನಾಲ್ಕು ದಿನ ಸಾಕಾಗುತ್ತೆ. ಈಗ ಮಳೆಗಾಲದಲ್ಲಿ ಎಲ್ಲ ಒಂದ್ ಕಡೆ ನಿಮಗೆ ಸಮಸ್ಯೆ ಆಗುತ್ತಲ್ವಾ? ಆರು ಏಳು ದಿನ ಬೇಕಾಗುತ್ತೆ ಆ ಸಮಸ್ಯೆ. ಅಲ್ಲಿ ಮಳೆ ಹಿಡ್ಕಂತು? ಹೌದೌದೌದು. ಈಗ ಬಿಸಿಲಿನ ವಾತಾವರಣ ಇರೋದು ಕಡಿಮೆ ಅಲ್ವಾ ಮಳೆಗಾಲದಲ್ಲಿ? ಹೌದೌದು. ಅಂತ ಸಂದರ್ಭದಲ್ಲಿ ನೋಡಿದ್ರೆ ಈಗ ಬೇಡಪ್ಪ ಈ ಸವಸ ಅನ್ಸಿಬಿಡುತ್ತೆ. ಹಂಗಾಗಿ ನಾವು ಕೇಳಿ ಕೊಡೋದು. ಒಟ್ಟಾರೆ ಈಗ ಅಡಿಕೆಯಲ್ಲಿ ನಿಮಗೆ ವರ್ಷದಲ್ಲಿ ಎಷ್ಟು ಆದಾಯ ಕಾಣ್ತೀರಾ? ನಾವು ಈಗ ಅಲ್ಲಿ ನಾಲ್ಕು ಎಕರೆ ಬಂದಿದೆ, ನಾಲ್ಕು ಎಕರೆಗೆ ನಮ್ಮ ಮೊನ್ನೆ 20 ಲಕ್ಷ ಕೊಟ್ಟಿದ್ದೆ, ಅಲ್ಲಿಗೆ ಎಕರೆಗೆ 5 ಲಕ್ಷ ರೂಪಾಯಿ. ಖರ್ಚು ಎಷ್ಟು ಬರುತ್ತೆ ನಿಮಗೆ? ನೀರಿದ್ರೆ ಬಹಳ ಖರ್ಚು ಬರಲ್ಲ, ಎರಡು ಟೈಮು ನಾವು ಗೊಬ್ಬರ ಕೊಡೋದು ಬಿಟ್ರೆ, ಆಮೇಲೆ ಔಷಧಿ ಹೊಡೆಯೋದು ಬಿಟ್ರೆ ಅಂತ ಖರ್ಚೇನು ಬರಲ್ಲ. ನೀರಿದ್ರೆ, ನೀರಿಲ್ದ ಹೋದ ಸರಿ ಅದೇ 4-5 ಎಕರೆಗೆ ಇಲ್ಲಿಗಾಲಿ ಇದೇ ತಿಂಗಳಿಗೆ ಅದನ್ನ 10 ಲಕ್ಷ ಹೋಯ್ದು. ಬೋರು ನೀರು, ಟ್ಯಾಂಕರ್ ನೀರು ಇವನ್ನೆಲ್ಲ. ಈ ರೈತರಿಗೆ ಅಡಿಕೆಗೆ ಬರೋದ್ರೆ ನೀರು ಮೇನ್. ಈಗ ಈ ವರ್ಷ ಉತ್ತಮವಾದ ಮಳೆ ಆಯ್ತು, ಈಗ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ ನಿಮಗೆ? ನೀರಿಗೆ ನಾವು ಸಾಕಷ್ಟು ಕಟ್ಕೊಂಡು ನಿಲ್ಸ್ತೀವಿ, ವಾರದಾಗ 2 ದಿನ 3 ದಿನ ಮೋಟರ್ಗಳ ನಿಲ್ಸಿ, ಅಷ್ಟು ನೀರು ಬರುತ್ತೆ. ಈಗೆಲ್ಲ ಕೆರೆ ತುಂಬಿಸುವಂತ ಕೆರೆಗಳು ತುಂಬಿದಾವೆ, ಆಮೇಲೆ ಮಾರಿ ಕಡಿಮೆ ಇವಿ ಸಾಗರ, ನಮ್ಗೆ ಅದು ಸೀಪೇಜ್ ಐತೆ ಅಂತ ಹೇಳ್ತಾರೆ, ಅದರಿಂದ ನಮಗೆ ಒಳ್ಳೆ 12 ಕೆರೆ ಬರುತ್ತೆ ನಮಗೆ. ಹಂಗಾಗಿ ಸೀಪೇಜ್ ಒಂದು 100 ಅಡಿ ಒಳಗೆ ನಮಗೆ ನೀರಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ಈಗ ಅನಿಸುತ್ತೆ ನಿಮ್ಗೆ ಅಡಿಕೆ ಹಾಕಿದ್ದೆ ನಮಗೆ ಉತ್ತಮ ಆಯ್ತು? ಈಗ ಮತ್ತೆ ಈಗ ಏನ್ ಮಾಡೋದು, ಈಗ 100 ಎಕರೆಗೆ ಮೆಕ್ಕೆಜೋಳ ಬೆಳೆಯೋದಂದ್ರೆ 10 ಎಕರೆಗೆ ಅಡಿಕೆ ಬೆಳೆಯೋದು ಒಂದೇ ಅನ್ನಂಗ ಆಗ್ಬಿಟ್ಟಿದೆ. ಜಯಣ್ಣ ಅವ್ರೆ, ಒಟ್ಟಾರೆ ಈಗ ನಿಮ್ಮನೇಲಿ ಎಷ್ಟು ಜನ ಕೃಷಿ ಮಾಡುವಂತವ್ರು ಇದ್ದೀರಾ? ನಾವು ಸುಮಾರು ಒಂದು 10 ಜನ ಇದೀವಿ. 10 ಜನ? 10 ಜನ ಅಂತಂದ್ರೆ ಅಣ್ಣ ತಮ್ಮಂದಿರೆಲ್ಲ ಒಗ್ಗೂಡಿದ್ರಾ? ಅಣ್ಣ ತಮ್ಮನ ಜೊತೆಗೆ ಇದೀವಿ. ಎಷ್ಟು ಜನ ಇದ್ರ ಅಣ್ಣ ತಮ್ಮಂದಿರು? 3 ಇದೀವಿ, ಒಬ್ರು ಬೇರೆ ಇದಾರೆ, ಇಬ್ಬರು ಜೊತೆಗೆ ಇದೀವಿ. ಏನ್ ಅನ್ಸುತ್ತೆ ನಿಮಗೆ ಒಗ್ಗೂಡಿ ಕೃಷಿ ಕುಟುಂಬದಲ್ಲಿ ಜೀವನ ನಡೆಸ್ತಾ ಇದ್ರಲ್ಲ, ಕೃಷಿ ಜೀವನ ಹೊಂದಾಣಿಕೆ ಮೇಲೆ ಹೋದ್ರೆ ಯಾವುದೇ ಕಾರಣಕ್ಕೂ ಏನು ಅನ್ಸೋದಿಲ್ಲ. ಈಗ ಹೊಂದಾಣಿಕೆ ಇರೋದ್ರಿಂದಲೇ ನಾವು ಅಷ್ಟಲ್ಲ, ನಮ್ಮ ಅಪ್ಪದ್ರು 3 ಎಕರೆ ಜಮೀನ್ ಇತ್ತು, ನಾವು 12 ಎಕರೆ ಜಮೀನ್ ತಗೊಂಡು ತೋಟ ಮಾಡಿದ್ವಿ. ಈಗ ಅಣ್ಣ ತಮ್ಮಂದಿರು ಬೇರೆ ಬೇರೆಯಾಗಿ ಏನೋ ಸಾಧನೆ ಮಾಡಕ್ಕಾಗಲ್ಲ ಅಂತಾರೆ ಕೆಲವು ರೈತರು ಅಲ್ವಾ? 100% ಈಗ ಒಬ್ಬಂಟಿಗರಾದ್ರೆ ಎಲ್ಲದನ್ನೂ ನೋಡ್ಕೊಂಡು ಹೋಗಕ್ಕಾಗಲ್ಲ. ಒಂದೀಗ ನಾವು ಒಬ್ರು ಇಲ್ಲದ್ರೂ ಒಬ್ರು ತೋಟ ನೋಡಬಹುದು, ಇನ್ನೊಂದು ವ್ಯವಸಾಯ ಮಾಡಬಹುದು. ಈಗ ಒಬ್ರು ಈಗ ನಾನು ಈ ಕಡೆ ಬಂದಿನ ಅಂದ್ಮೇಲೆ ಅಲ್ಲಿ ಇನ್ನೊಬ್ರು ನೋಡ್ತಿರ್ತಾರೆ. ಈಗ ನಾನೇ ಆದ್ಮೇಲೆ ಒಬ್ಬನೇ ಡಿಪೆಂಡ್ ಆದಾಗ ನಾನು ಇಲ್ಲಿ ಬರಕ್ಕಾಗುತ್ತಾ? ಹೌದು, ಎಲ್ಲದನ್ನ ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ. ಈಗ ಎಷ್ಟು ಜನ ಮಕ್ಳು ಇದಾರೆ, ಏನೇನ್ ಮಾಡ್ತಾರೆ ಅವರೆಲ್ಲ? ಮಕ್ಳು 2 ಗಂಡು 1 ಹೆಣ್ಣು, ಒಬ್ಬಳು ಮದುವೆ ಮಾಡಿನಿ, ಸ್ಟಾಫ್ ನರ್ಸ್ ಇದಾರೆ, ಆಮೇಲೆ ಒಬ್ಬ ಓದ್ತಿದಾರೆ ಮಗ, ಇನ್ನೊಬ್ಬ ಏನ ಬೇರೆ ಕೆಲಸ ಮಾಡ್ತದಾನೆ. ಈಗ ಕೃಷಿಗೇನು ಕರ್ಕೊಳ್ಳಿಲ್ಲ ಮಕ್ಕಳನ್ನ? ಭಾನುವಾರ ಅಂತೂ ಅವ್ರನ್ನ 100% ಎಲ್ಲಾ ಕೆಲಸನು ಅವ್ರ ತಗೇ ಕೆಲಸ ಮಾಡಿಸ್ತೀನಿ. ರಜೆ ಸಿಗ್ತಾರಂತ ಹೇಳಿ ಔಷಧಿ ಹೊಡಿಸ್ತೀನಿ, ಡ್ರಿಪ್ ಸುತ್ತಿಸ್ತೀನಿ, ಏನ್ ಕೆಲಸ ಇದ್ರೆ ಕರ್ಕೊಂಡು ಮಕ್ಕಳನ್ನ ತಗೇ ಕೆಲಸ ಮಾಡಿಸ್ತೀನಿ. ಕೃಷಿ ಗೊತ್ತಿರ್ಬೇಕಲ್ವಾ? 100%. ಈಗ ಕೃಷಿಕರು ಅಂದ್ಮೇಲೆ ಕೃಷಿಯಲ್ಲಿ ಆಸಕ್ತಿ ತೋರಿಸದೇ ಇರಬಾರ್ದು ನಾವು. ಹೌದು, ನಾವು ಇರೋದ್ಕೇನ ಸರಿ ಇಲ್ಲದ್ರೆ ಮತ್ತೆ ಅವ್ರಿಗೆ ಗೊತ್ತಾಗ್ಬೇಕ? ಈಗ ಮುಂದೆ ವಿದ್ಯಾಭ್ಯಾಸ ಮಾಡ್ಕೊಂಡು ಅವ್ರು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಲಿ ಅದ್ರ ಮಾತು ಬೇರೆ ಆಗುತ್ತಲ್ವಾ? ಅಲ್ಲೇ ತನಕ ಆದ್ರೂ ಕೃಷಿ ಗೊತ್ತಿರಬೇಕು, ಕೃಷಿ ಗೊತ್ತಾಗ್ಲೇಬೇಕು. ಹೌದು, ಒಟ್ಟಾರೆ ಕೃಷಿಯಲ್ಲಿ ನೆಮ್ಮದಿ ಕಂಡಿದ್ರೆ ನಂಗಾಯ್ತು, ಒಳ್ಳೆಯ ಅಡಿಕೆ ಬೆಳೆ ಬರ್ತಾ ಇದೆ, ಒಳ್ಳೆ ಜೀವನ ಚೆನ್ನಾಗಿದೆ, ನೆಮ್ಮದಿಗದೀವಿ. ಇವತ್ತು ಕೃಷಿಯಿಂದಲೇ ನಮ್ಮ ಜೀವನ, ನಾವೊಂದು ಮೇಷ ಆಗಿದ್ರೆ ಅಷ್ಟನ್ನು ನಾವು ಮಾಡಕ್ಕಾಗೋದಿಲ್ಲ. ಇವತ್ತು ಕೃಷಿ ಆಗಿರೋದ್ರಿಂದ ನಮ್ಮ ಸಂಪೂರ್ಣ ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ. ಒಳ್ಳೇದು ಜಯಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಅಡಿಕೆ ಕೃಷಿಯಲ್ಲಿ ಯಾವ ರೀತಿ ಅಡಿಕೆ ಬೆಳೆಯನ್ನ ಬೆಳೀತಾ ಇದ್ದೀರಾ, ಒಳ್ಳೆಯ ಒಂದು ಉತ್ತಮವಾದ ಆದಾಯ ತಂದು ಕೊಡುವಂತ ಒಂದು ಬೆಳೆ ಅಂತಲೂ ಸಹ ನೀವು ಹೇಳಿದಿರಾ. ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಅಡಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಬಂಜಗೊಂಡನಹಳ್ಳಿಯ ಕೃಷಿಕ ಕೆ ಜಯಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್. ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ನಮ್ಮ ಮಣ್ಣಿನಲ್ಲಿ ಇರತಕ್ಕಂಥ ಜೀವಾಣುಗಳ ಸಂಖ್ಯೆಯನ್ನ ಯಾವ ರೀತಿ ನಾವು ವೃದ್ಧಿಸಬಹುದು ಅಂತ ನೋಡೋಣ. ಮಣ್ಣಿನಲ್ಲಿ ಜೀವಾಣುಗಳ ಒಂದು ಪಾತ್ರ ಸಾಕಷ್ಟು ಮುಖ್ಯವಾಗಿರುತ್ತೆ. ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಗೊಬ್ಬರ ಇರಬಹುದು, ಮತ್ತೆ ನಾವು ಹಾಕಿರ್ತಕ್ಕಂಥ ಯಾವುದೇ ಒಂದು ಬೀಜ ಮೊಳಕೆ ಒಡೆದು ಅದು ಸಸಿಯಾಗಬೇಕು ಅಂತ ಇರ್ಬೋದು, ಈ ಒಂದು ಪ್ರೊಸೆಸ್ ಆಗಬೇಕು ಅಂತಂದ್ರೆ ಮಣ್ಣಿನಲ್ಲಿ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಬೇಕಾಗುತ್ತೆ.

ವನವಸುರಾಡಲೇನೆ, ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಲೇನೆ, ರಾಣಿ ನಿನ್ನ ಮನೆಗೆ ಬರಲೇನೆ, ನನ್ನ ಮುದ್ದಿನ ಗಿಣಿಯೇ ನಂದನದ ಲವಂಗದ ಗುಳಿ ತೆಗೆಸಲು ರಾಣಿ ನಿನ್ನ ಮನೆಗೆ ಬರಲೇನೆ. ಜನಪದ ಗೀತೆ ಕೇಳಿದ್ರಿ. ಹವಾಮಾನ ವರದಿ. ಕರ್ನಾಟಕದ ದಕ್ಷಿಣ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ಒಣ ಹವಾಮಾನವಿರಲಿದೆ. ನೈಜ ಸಮಯದ ಮಾಹಿತಿಯ ಆಧಾರದ ಮೇಲೆ ಕನಿಷ್ಠ ತಾಪಮಾನವು ಕರಾವಳಿ ಕರ್ನಾಟಕದಲ್ಲಿ 24-26 ಡಿಗ್ರಿ ಸೆಂಟಿಗ್ರೇಡ್, ಬೆಳಗಾವಿ, ಬೀದರ್, ವಿಜಯಪುರ ಮತ್ತು ಧಾರವಾಡಗಳಲ್ಲಿ 18-21 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಉತ್ತರ ಒಳನಾಡಿನ ಕರ್ನಾಟಕದ ಬಾಗಲಕೋಟೆ, ಗದಗ, ಹಾವೇರಿ, ಕೊಪ್ಪಳ, ಕಲಬುರಗಿ ಮತ್ತು ರಾಯಚೂರಿನಲ್ಲಿ 22-25 ಡಿಗ್ರಿ ಸೆಂಟಿಗ್ರೇಡ್, ಮೈಸೂರು ಮತ್ತು